ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24ರಿಂದ 28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಚಿತ್ರನಟ ರಮೇಶ್ ಅರವಿಂದ್: ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಅಮ್ಮ, ನನಗೀಗ 1.5 ತಿಂಗಳಾಯ್ತು. ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ಕೆ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ರಂಗದಲ್ಲಿ ಈಗ ಮೇಘ ಸಂದೇಶ ಸರಣಿಯ 592ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಾವು ತಮ್ಮ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಸಾಂಗವಾಗಿ ನಿರಾತಂಕವಾಗಿ ನಡೆಸಿಕೊಂಡು ಹೊಂಟೀರಿ ಅಂತೇಳಿ ಅನಿಸ್ತದ. ಕಳೆದ ಅನೇಕ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ವಾತಾವರಣದೊಳಗೆ ಅಂತಹ ಏರುಪೇರುಗಳಿಲ್ಲ, ಪ್ರಸನ್ನದಾಯಕವಾದಂತಹ ವಾತಾವರಣ, ಒಳ್ಳೆ ಬಿಸಿಲಿನ ಸನ್ನಿವೇಶ ಇದೆ, ಮತ್ತೆ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಅದ ಅಂತ ಹೇಳಬಹುದು. ಏನು ನಾವು ಕೊಯ್ಲಿನ ನಂತರದ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀವಿ, ಅದಕ್ಕೆ ಸಾಥ್ ಕೊಡುವಂತಹ ಒಂದು ವಾತಾವರಣ ಇತ್ತು ಅಂತಂದ್ರೆ ನಮ್ಮ ಎಲ್ಲ ಕೆಲಸಗಳು ಚಿಂತೆ ಇರಲಾರದೆ ಮುಕ್ತವಾಗಿ ನಾವು ಮಾಡಿಕೊಂಡು ಹೋಗುವುದಕ್ಕೆ ಅನುಕೂಲ ಆಗ್ತದ. ಅಂತಹ ಸನ್ನಿವೇಶ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಇರುವುದು ಒಂದು ಸಂತೋಷದ ವಿಚಾರ, ಸಮಾಧಾನದ ವಿಚಾರ ಅಂತ ಹೇಳಿ ಹೇಳಬಹುದು. ತಾವು ದಿನನಿತ್ಯದ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀರಿ, ಅದರ ಜೊತೆಗೆ ಮುಂದಿನ ವಿಚಾರಗಳನ್ನ ಕೂಡ ನಾವು ಮಾಡಬೇಕಾಗ್ತದೆ, ಯೋಜನೆಗಳನ್ನ ಮಾಡಬೇಕಾಗ್ತದೆ. ಈ ಸಮಯದೊಳಗೆ ಸ್ವಲ್ಪ ಇಂಥ ಒಂದು ನಿರ್ಭಯವಾದಂತಹ ವಾತಾವರಣ ಇತ್ತು ಅಂತಂದ್ರೆ ಸ್ವಲ್ಪ ನಮ್ಮ ಮನಸ್ಸು ಕೂಡ ಒತ್ತಡದೊಳಗೆ ಇರುವುದಿಲ್ಲ, ಹೀಗಾಗಿ ಬೇರೆ ಬೇರೆ ಯೋಜನೆಗಳನ್ನ ಮಾಡುವುದಕ್ಕೆ ಒಂದು ವೇದಿಕೆ ಸಿದ್ಧ ಆಗ್ತದೆ ಮನಸ್ಸಿನೊಳಗೆ. ಇಂಥ ಒಂದು ಸಂದರ್ಭದೊಳಗೆ ನಾವು ಮುಂದೆ ಏನು ಮಾಡಬಹುದು, ಏನು ಬದಲಾವಣೆಗಳನ್ನ ನಮ್ಮ ಕೃಷಿ ಒಳಗೆ ಮಾಡಿಕೊಳ್ಬಹುದು, ಏನು ಹೊಸದನ್ನ ನಾವು ಅಳವಡಿಸಿಕೊಳ್ಬಹುದು, ಏನು ಹೊಸ ವಿಚಾರದವ, ಏನು ತಂತ್ರಜ್ಞಾನ ಹೊಸದಿದೆ, ಇದನ್ನೆಲ್ಲ ನಾವು ಕುಳಿತು ವಿಚಾರ ಮಾಡುವುದಕ್ಕೆ, ವಿನಿಮಯ ಮಾಡಿಕೊಳ್ಳುವುದಕ್ಕೆ ಮತ್ತು ಅವುಗಳ ಲಭ್ಯತೆ ಕುರಿತು ಕೂಡ ಬಹಳಷ್ಟು ಚಿಂತನೆಗಳನ್ನು ಮಾಡಿ ನಮ್ಮ ಕೃಷಿ ಒಳಗೆ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇರುವಂತಹ ಒಂದು ಸನ್ನಿವೇಶ ಈ ಸಂದರ್ಭದೊಳಗೆ ಅದ ಅಂತ ಹೇಳಿ ಹೇಳಬಹುದು. ಅದಕ್ಕೆ ಈ ನಿಟ್ಟಿನೊಳಗೆ ರೈತ ಬಾಂಧವರು ತಾವು ವಿಚಾರ ಮಾಡಬೇಕು. ಯಾವತ್ತೂ ನಾವು ಒಂದೇ ಲೆಕ್ಕವನ್ನ ಇಟ್ಟುಕೊಂಡು ಕೂಡಬಾರದು, ಬೇರೆ ಬೇರೆ ಪರ್ಯಾಯವಾದಂತಹ ವಿಧಾನಗಳನ್ನು ಅನುಸರಿಸಿ ಯಾವ ರೀತಿ ನಾವು ಕಡಿಮೆ ಖರ್ಚಿನೊಳಗೆ ಅಥವಾ ಕಡಿಮೆ ಶ್ರಮವನ್ನ ಹಾಕಿ ಒಂದು ಹೆಚ್ಚಿನ ಲಾಭವನ್ನ ಮಾಡಿಕೊಳ್ಬಹುದು. ಲಾಭ ಅಂತಂದ್ರೆ ದುಡ್ಡಿನ ರೂಪದೊಳಗೆ ಅಷ್ಟೇ ಲಾಭ ಅಲ್ಲ, ಲಾಭ ಅದು ಎಲ್ಲಾ ದೃಷ್ಟಿಯಿಂದಲೂ ಆಗಿರಬಹುದು. ತಂತ್ರಜ್ಞಾನದ ದೃಷ್ಟಿಯಿಂದ ಆಗಿರಬಹುದು, ಪರಿಸರದ ದೃಷ್ಟಿಯಿಂದ ಆಗಿರಬಹುದು, ಇಳುವರಿಯ ದೃಷ್ಟಿಯಿಂದ ಆಗಿರಬಹುದು, ಮಣ್ಣು ಮತ್ತು ನೀರಿನ ಆರೋಗ್ಯದ ದೃಷ್ಟಿಯಿಂದ ಆಗಿರಬಹುದು, ಹಿಂಗ ಬೇರೆ ಬೇರೆ ರೂಪದೊಳಗೆ ನಮಗ ಲಾಭ ಕಾಣಿಸ್ತದೆ. ಅಂಥ ಲಾಭಗಳನ್ನ ನಾವು ಪಡೆಯುವುದಕ್ಕೆ ನಮ್ಮ ಮನಸ್ಸನ್ನ ಯಾವತ್ತೂ ಓಪನ್ ಆಗಿಟ್ಟಿರಬೇಕು, ತೆರೆದಿಟ್ಟಿರಬೇಕು, ನಮ್ಮ ಕಿವಿಗಳನ್ನ ಕಣ್ಣುಗಳನ್ನ ತೆರೆದಿಟ್ಟಿರಬೇಕು. ಹೊಸ ಏನು ವಿಷಯ ಕಾಣಿಸ್ತದ ಅದರೊಳಗೆ ನಾವು ಏನದಪ್ಪ ನಮಗ ಅನುಕೂಲ ಆಗುವಂತಹದ್ದು ಅನ್ನೋದನ್ನ ಕಂಡುಹಿಡಿಯುವಂತಹ ಒಂದು ವಿಚಾರ ನಮ್ಮ ಮನಸ್ಸಿನೊಳಗ ಯಾವತ್ತೂ ಇರಬೇಕು. ನಮ್ಮ ಸುತ್ತಮುತ್ತಲು ಅನೇಕ ಬದಲಾವಣೆಗಳು ಆಗ್ತಾ ಇರ್ತಾವ. ವಿಶೇಷವಾಗಿ ನಮ್ಮ ವಿಜ್ಞಾನಿಗಳು ಮತ್ತ ಸರ್ಕಾರ ಬಹಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕೊಂಡು ರೈತರಿಗೆ ಅನುಕೂಲ ಆಗುವಂತಹ ಯೋಜನೆಗಳನ್ನಾಗ್ಲಿ ತಂತ್ರಜ್ಞಾನಗಳನ್ನಾಗ್ಲಿ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರ್ತಾರ. ಅಂತ ಒಂದು ವಿಚಾರ ಅಂತಂದ್ರ ನಮ್ಮ ಬಾಹ್ಯಾಕಾಶ ಸಂಸ್ಥೆಯ ವಿಜ್ಞಾನಿಗಳು ಉಪಗ್ರಹಗಳನ್ನ ಸಿದ್ಧ ಮಾಡಿ ಅವುಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸಿ ಪೃಥ್ವಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಪೃಥ್ವಿಯ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತೆ ವಾತಾವರಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಅಧ್ಯಯನ ಮಾಡೋದಕ್ಕೆ ಅಂತಹ ಉಪಗ್ರಹಗಳನ್ನ ಬಳಸಿಕೊಳ್ತಾ ಇರುವುದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಇಲ್ಲಿ ತನಕ ಅನೇಕ ಅನೇಕ ಉಪಗ್ರಹಗಳು ನಮ್ಮ ಕೃಷಿಗೆ ಅನುಕೂಲಕರವಾಗಿ ಪರಿಣಮಿಸಿದಂಥವು. ಅದರಿಂದ ತಾವು ಇಲ್ಲಿ ತನಕನೂ ಅನುಕೂಲಗಳನ್ನ ಮಾಡ್ಕೋತು ಬಂದಿರಿ, ಅದರ ಲಾಭಗಳು ತಮಗೆ ತಟ್ಟ ಇರುವುದು ಈ ಮಾಧ್ಯಮಗಳ ಮೂಲಕ ತಮಗೇನು ಮಾಹಿತಿ ಸಿಗ್ತಾ ಇದೆ ಅದೆಲ್ಲ ಉಪಗ್ರಹಗಳ ಒಂದು ವರ ಅಂತ ಹೇಳಿ ಹೇಳಬಹುದು. ಇಂಥದ್ದೇ ಒಂದು ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಮತ್ತು ದೃಢವಾಗಿ ಆಗಿದೆ. ಭಾರತದ ಇಸ್ರೋ ಸಂಸ್ಥೆ ಮತ್ತು ಅಮೆರಿಕದ ನಾಸಾ ಸಂಸ್ಥೆಗಳು ಜಂಟಿಯಾಗಿ ಒಂದು ಅತ್ಯದ್ಭುತವಾದಂತಹ ಅತ್ಯಾಧುನಿಕವಾದಂತಹ ಉಪಗ್ರಹವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದರ ಹೆಸರು ನಿಸಾರ್ ಅಂತ ಹೇಳಿ. ಸುಮಾರು ಒಂದು 10 ವರ್ಷ ಈ ಎರಡು ಸಂಸ್ಥೆಗಳು ಈ ನಿಸಾರ್ ಉಪಗ್ರಹದ ಮೇಲೆ ಕೆಲಸ ಮಾಡ್ಯವ, ಅದು ಸಿದ್ಧ ಆಗಿದೆ. ಅಂಥ ಒಂದು ನಿಸಾರ್ ಉಪಗ್ರಹ ನಮ್ಮ ಬೆಂಗಳೂರಿಗೆ ಕೂಡ ಬಂದಿದೆ. ಈ ನಿಸಾರ್ ಉಪಗ್ರಹದ ಬಗ್ಗೆ ತಮಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ಅಂತ ಅನಿಸ್ತು. ಯಾಕಪ್ಪ ಅಂತಂದ್ರೆ ಇದು ನೇರವಾಗಿ ತಮಗೆ ಸಂಬಂಧಪಟ್ಟಂತಹದ್ದು, ರೈತರಿಗೆ ಸಂಬಂಧಪಟ್ಟಂತಹದ್ದು, ಮತ್ತು ರೈತರಿಗೆ ಏನು ಹವಾಮುನ್ಸೂಚನೆಗಳು ಬೇಕು ಅಂತಹ ಹವಾಮುನ್ಸೂಚನೆಗಳು ಮತ್ತು ವಾತಾವರಣದ ಏರುಪೇರುಗಳ ಮೇಲೆ ಈ ನಿಸಾರ್ ಉಪಗ್ರಹ ಬಹಳ ಕರಾರವಕವಾದಂತಹ ಒಂದು ಮಾಹಿತಿಯನ್ನ ಕೊಡುತ್ತದ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಮಾತು ಇದೆ. ಈ ನಿಸಾರ್ ಉಪಗ್ರಹ ಭೂಮಿಯೊಳಗೆ ಬದಲಾಗ್ತಾ ಇರುವಂತಹ ಪರಿಸರ ವ್ಯವಸ್ಥೆ, ಸಮುದ್ರ ಮಟ್ಟದೊಳಗೆ ಏರಿಕೆ, ಅಂತರ್ಜಲ ಮಟ್ಟಗಳ ಕುಸಿತ, ಸುನಾಮಿ ಮತ್ತು ಜ್ವಾಲಾಮುಖಿ ಸ್ಫೋಟಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಎಸ್ಯುವಿ ಕಾರ್ ನೋಡಿರಲ್ಲ ನೀವು, ಸ್ಪೋರ್ಟ್ಸ್ ಯುಟಿಲಿಟಿ ಕಾರು, ಆ ಕಾರಿನಷ್ಟು ಈ ಉಪಗ್ರಹ ದೊಡ್ಡದಿರುತ್ತದೆ. ಜಂಟಿಯಾಗಿ 2014 ನಾಸಾ ಮತ್ತು ಇಸ್ರೋ ಸಂಸ್ಥೆಗಳು ಈ ಒಂದು ಉಪಗ್ರಹವನ್ನ ಮಾಡುವುದಕ್ಕೆ ಅಣಿಯಾಗಿದ್ದು ಮತ್ತು ಅದನ್ನು ಯಶಸ್ವಿಯಾಗಿ ಈಗ ಪೂರೈಸಿದ್ದಾರೆ. ಈ ಉಪಗ್ರಹ ಪ್ರತಿ 12 ದಿವಸಕ್ಕೊಮ್ಮೆ ಭೂಮಿಯನ್ನ ಸುತ್ತುತ್ತದೆ. ಸರಾಸರಿ 6 ದಿನಗಳಿಗೆ ಒಮ್ಮೆ ಭೂಮಿಯ ಮೇಲ್ಮೈಯನ್ನ ಅವಲೋಕಿಸುತ್ತದೆ. 3 ವರ್ಷ ಇದು ಕಕ್ಷೆಯೊಳಗಿರುತ್ತದೆ ಮತ್ತು 3 ವರ್ಷ ತನ್ನ ಕೆಲಸವನ್ನ ಅದು ಮಾಡುತ್ತದೆ. ಭಾರತ ಮತ್ತು ಅಮೆರಿಕದ ವಿಶಾಲವಾದಂತಹ ಭೂಪ್ರದೇಶ, ಭೂಮಿಯ ಮೇಲ್ಪದರ, ಘನೀಕೃತ ರೂಪದಲ್ಲಿರುವಂತಹ ನೀರು, ಸಮುದ್ರದಲ್ಲಿನ ಮಂಜುಗಡ್ಡೆಗಳು, ಹೆಪ್ಪುಗಟ್ಟಿದಂತಹ ನದಿಗಳು, ನೀರ್ಗಲ್ಲುಗಳು ಮತ್ತು ಹಿಂದೂ ಮಹಾಸಾಗರದ ಮೇಲೆ ಈ ಉಪಗ್ರಹ ಕಣ್ಣು ಇಡುತ್ತದೆ. ಈ ಉಪಗ್ರಹ ತನ್ನಲ್ಲಿರುವಂತಹ ಸುಧಾರಿತ ರೇಡಾರ್ ವ್ಯವಸ್ಥೆಯಿಂದ ಪ್ರತಿ ತಿಂಗಳು 4-6 ಸಲ ಭೂಮಿ ಮತ್ತು ಮಂಜುಗಡ್ಡೆಗಳ ಸಾಂದ್ರತೆಯನ್ನ ಅದು ಪರಿಶೀಲನೆ ಮಾಡುತ್ತದೆ, ಅದರ ಚಿತ್ರಗಳನ್ನ ನಮಗೆ ಕಳಿಸ್ತದೆ. ಭೂಮಿಯ ಬದಲಾಗ್ತಾ ಇರುವಂತಹ ವಾತಾವರಣ ಮತ್ತು ಭೂಮಿಯ ಇತರೆ ಪದರಗಳ ಕುರಿತು ಹೆಚ್ಚಿನ ರೀತಿಯೊಳಗೆ ಅರ್ಥ ಮಾಡಿಕೊಳ್ಳೋದಕ್ಕೆ, ಅಧ್ಯಯನ ಮಾಡಿಕೊಳ್ಳೋದಕ್ಕೆ, ಜಾಗತಿಕ ಹವಾಮಾನದ ಬದಲಾವಣೆಗಳಿಂದ ಏನೇನು ಅಪಾಯಗಳು ಕಾದವ ಅನ್ನುವಂತಹ ಅಧ್ಯಯನ ಮಾಡುವುದಕ್ಕೆ ಸಹಿತ ಈ ನಿಸಾರ್ ಅನ್ನುವಂತಹ ಉಪಗ್ರಹ ಅನುಕೂಲ ಮಾಡಿಕೊಡುತ್ತದೆ. ನಿಸಾರ್ ಅಂದ್ರೆ ಈ ಹೆಸರನ್ನ ಯಾಕಿಟ್ಟಾರಂತಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನುವಂಥದ್ದು ಇದು ಇಂಗ್ಲಿಷ್ನೊಳಗೆ ಇರುವಂತಹ ಹೆಸರು. ಇದನ್ನೇ ಶಾರ್ಟ್ನೊಳಗೆ ನಿಸಾರ್ ಅಂತ ಹೇಳಿ ಅದನ್ನ ಕರೆದಾರ. ಈ ನಿಸಾರ್ ಉಪಗ್ರಹದಿಂದ ನಮ್ಮ ಇಸ್ರೋದ ಬತ್ತಳಿಕೆಗೆ ಮತ್ತೊಂದು ಅತ್ಯಾಧುನಿಕವಾದಂತಹ ಉಪಗ್ರಹ ಸೇರಿಕೊಂಡಾಗಿದೆ ಮತ್ತು ನಮ್ಮ ರೈತರಿಗೆ ಕೂಡ ಇದರಿಂದ ಸಾಕಷ್ಟು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಒದಗಿ ಬರ್ತಾ ಇದ್ದಾವೆ. ಉಪಗ್ರಹಗಳಂತೂ ಆಯಿತು, ಇನ್ನು ನಮ್ಮ ಡಿಜಿಟಲ್ ಕೃಷಿ ಕಡೆ ಕೂಡ ನಾವು ನೋಡಬೇಕಾಗಿದೆ ಇವತ್ತಿನ ದಿವಸ. ಯಾಕಪ್ಪ ಅಂತಂದ್ರೆ ಈ ಡಿಜಿಟಲ್ ಮಾಧ್ಯಮವನ್ನು ನಾವು ನಮ್ಮ ಕೃಷಿ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಅದರಿಂದ ಅತ್ಯುತ್ತಮವಾದಂತಹ ಗುಣಮಟ್ಟದ ನಾವು ಉತ್ಪಾದನೆಯನ್ನ ಮಾಡಿಕೊಳ್ಳಬಹುದಾಗಿದೆ. ನಮ್ಮಲ್ಲಿರುವಂತಹ ಸಂಪನ್ಮೂಲಗಳೇನದವ ಅವುಗಳನ್ನ ಕ್ಲುಪ್ತ ಕಾಲಕ್ಕೆ ಸೂಕ್ತ ರೀತಿಯೊಳಗೆ, ಅತ್ಯಂತ ಸಮರ್ಥ ರೀತಿಯೊಳಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡಿಕೊಂಡು ಪರಿಸರ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಲ್ಲಿ ಬಹಳಷ್ಟು ಅನುಕೂಲಕರವಾದಂತಹ ಒಂದು ಸನ್ನಿವೇಶ ಈ ಡಿಜಿಟಲ್ ಕೃಷಿಯಿಂದ ಆಗ್ತದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಡಿಜಿಟಲ್ ಅಂತಂದ್ರೆ ಈಗಾಗಲೇ ತಾವು ಅದನ್ನ ಸಾಕಷ್ಟು ಜನ ಉಪಯೋಗ ಮಾಡ್ತಾ ಇದ್ದೀರಿ. ಮೊಬೈಲ್ನೊಳಗೆ ನಾವೇನು ಆಪ್ಗಳನ್ನ ಬಳಸ್ತಾ ಇದ್ದೀವಿ. ಇಂಥದ್ದೇ ಉಪಕರಣಗಳು ನಮ್ಮ ಹೊಲದೊಳಗೂ ಸಹಿತ ಸ್ಥಾಪನೆ ಮಾಡಿ ಅವುಗಳ ಮೂಲಕವಾಗಿ ನೀರಿನ ಒಂದು ಅಂಶ ಎಷ್ಟಿದೆ, ಗಾಳಿಯೊಳಗೆ ನೀರಿನ ಅಂಶ ಎಷ್ಟಿದೆ, ಮಣ್ಣಿನೊಳಗೆ ನೀರಿನ ಅಂಶ ಎಷ್ಟಿದೆ, ಎಷ್ಟು ಉಷ್ಣತೆ ಇದೆ, ಇವೆಲ್ಲ ಮಾಹಿತಿಯನ್ನು ನಿಖರವಾಗಿ ನಾವು ಪಡ್ಕೊಂಡು ಅದಕ್ಕೆ ಸೂಕ್ತವಾಗಿ ನಾವು ಎಷ್ಟು ಸಂಪನ್ಮೂಲಗಳನ್ನು ಪೂರೈಕೆ ಮಾಡಬೇಕಾಗ್ತದೆ ಅಂದ್ರೆ ಅದು ನೀರಿರ್ಬೋದು, ಇರಬಹುದು, ರಸಗೊಬ್ಬರಗಳಿರಬಹುದು, ಔಷಧಿಗಳಿರಬಹುದು, ಇಂಥವ್ ಏನು ನಾವು ಒಳಸುರಿಗಳಿರ್ತಾವ, ಇನ್ಪುಟ್ಸ್ ಇರ್ತಾವ, ಅವುಗಳನ್ನ ಬೆಳೆಗಳಿಗೆ ಸರಬರಾಜು ಮಾಡುವುದಕ್ಕ ಬಹಳಷ್ಟು ಅನುಕೂಲ ಒದಗಿಸುವಂತಹದ್ದು ಈಗ ಕೂಡ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಬಹುತೇಕ ಮಟ್ಟದೊಳಗೆ ನಾವು ಎಷ್ಟು ಪ್ರಮಾಣದೊಳಗೆ ಬೇಕೋ ಅಷ್ಟು ಪ್ರಮಾಣದೊಳಗೆ ಕೊಡ್ತಾ ಇಲ್ಲ. ಹಿಂಗಾಗಿ ಕೆಲವೊಂದು ಕಡೆ ಕೊರತೆಗಳಾಗ್ತಾವ. ಇನ್ನು ಕೆಲವು ಕಡೆ ಹೆಚ್ಚಿನ ಸಂದರ್ಭದೊಳಗೆ ನಾವು ಹೆಚ್ಚಾಗಿ ರಸಗೊಬ್ಬರಗಳನ್ನ ಕೊಡುವುದಾಗ್ಲಿ ಅಥವಾ ಪೋಷಕಾಂಶಗಳನ್ನ ಹೆಚ್ಚಿಗೆ ಪ್ರಮಾಣದೊಳಗೆ ಕೊಡುವುದಾಗ್ಲಿ ಇಂಥ ಕೆಲಸಗಳು ನಮ್ಮಿಂದ ಆಗ್ತಾ ಇರ್ತಾವ. ಯಾವಾಗ ನಾವು ಈ ಕಂಪ್ಯೂಟರ್ಗಳನ್ನ ಡಿಜಿಟಲ್ ಉಪಕರಣಗಳನ್ನ ಉಪಯೋಗ ಮಾಡುತ್ತಾ ಇರ್ತೀವಿ ಆ ಸಂದರ್ಭದೊಳಗೆ ನಾವು ಹೆಚ್ಚು ಕಡಿಮೆ ಆಗುವುದಕ್ಕೆ ಸಾಧ್ಯನೇ ಇಲ್ಲ. ಅಗ್ನಿ ನಿಖರವಾದಂತಹ ಅಳತಿಯೊಳಗೆ ನಮಗೆ ಕೊಡುವುದಕ್ಕೆ ಅನುಕೂಲ ಆಗ್ತದೆ. ಇದರಿಂದ ನೋಡ್ರಿ ನಿಖರವಾಗಿ ಕೊಟ್ಟರಪ್ಪ ಅಂತಂದ್ರೆ ಅದ ಮೇಲೆ ಏನ್ ಹೆಚ್ಚಿಗೆ ನಾವು ಖರ್ಚು ಮಾಡ್ತಾ ಇದೀವಿ ಅದು ಕಡಿಮೆ ಆಗಿಬಿಡ್ತೈತಿ. ಆಮೇಲೆ ಯಾವ ಸಮಯದೊಳಗೆ ಕೊಡಬೇಕು ಅದೇ ಸಮಯದೊಳಗೆ ನಾವು ಕೊಡ್ತಾ ಇರ್ತೀವಿ. ಹಿಂಗಾಗಿ ನಮ್ಮ ಇಳುವರಿಯ ಮಟ್ಟ ಕೂಡ ಹೆಚ್ಚಾಗ್ತದೆ. ಆಮೇಲೆ ಮುಖ್ಯವಾಗಿ ನಾವು ಮಣ್ಣನ್ನ ಏನು ನಮ್ಮ ಕೃಷಿಗಾಗಿ ಬಳಸ್ತಾ ಇದ್ದೀವಿ ಅಂತ ಮಣ್ಣಿನ ಆರೋಗ್ಯ ಒಳ್ಳೆ ರೀತಿಯಿಂದ ಉಳಿತದ. ಗಾಳಿಯ ವಾತಾವರಣದ ಒಂದು ಆರೋಗ್ಯ ಅದು ಕೂಡ ಕ್ಷೇಮವಾಗಿರ್ತದೆ ಅಂತ ಹೇಳ್ಬಹುದು. ಅದಕ್ಕೆ ನಾವು ಈ ಒಂದು ಡಿಜಿಟಲ್ ಕೃಷಿ ಬಗ್ಗೆ ಅಂದ್ರೆ ಪ್ರಿಸಿಷನ್ ಫಾರ್ಮಿಂಗ್, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ನಿಖರ ಕೃಷಿ ಅಂತ ಹೇಳ್ತಾ ಇದ್ದಾರೆ. ನಿಖರವಾಗಿ ನಾವು ಒಳಸುರಿಗಳನ್ನು ಬಳಸಿ ಮಾಡುವಂತಹ ಒಂದು ಕೃಷಿಗೆ ನಿಖರ ಕೃಷಿ ಅಂತ ಹೇಳ್ತಾರೆ. ಅಂದ್ರೆ ಅಂದಾಜು ಲೆಕ್ಕಗಳು ಇಲ್ಲಿ ಯಾವೂ ಇಲ್ಲ. ನಮಗೆ ಡಿಜಿಟಲ್ ಉಪಕರಣಗಳು ಏನ್ ಹೇಳ್ತಾವ ಅವು ಅಗ್ನಿ ಕರಾರುವಾಕಾದಂತಹ ಮಾಹಿತಿಯನ್ನು ನಮಗೆ ನೀಡ್ತಾವ. ಎಷ್ಟು ಕೊರತೆ ಇದೆ, ಎಷ್ಟು ನಾವು ಸಪ್ಲೈ ಮಾಡಬೇಕು, ಎಷ್ಟು ಲೆಕ್ಕ ಆಗ್ತದೆ, ಇದನ್ನೆಲ್ಲ ಅವು ನಮಗೆ ಸೂಕ್ತ ಕಾಲಕ್ಕೆ ಹೇಳೋದ್ರಿಂದ ಅವುಗಳ ಮಾರ್ಗದರ್ಶನದೊಳಗೆ ನಾವು ಮುಂದುವರಿಯುವುದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಈ ಬಗ್ಗೆ ತಾವು ತಮ್ಮ ಸಮೀಪದ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡುವುದಕ್ಕೆ ಸಾಕಷ್ಟು ಅನುಕೂಲಗಳು ಈ ಸಮಯದೊಳಗೆ ತಮಗೆ ಸಿಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಸಮಯ ಇರುವುದರಿಂದ ಅಥವಾ ಸಮಯವನ್ನು ಮಾಡಿಕೊಂಡು ನೀವು ಈ ವಿಚಾರಗಳ ಬಗ್ಗೆ ತಜ್ಞರ ಜೊತೆಗೆ ವಿಚಾರ ವಿಮರ್ಶೆ ಮಾಡಿದ್ರಿ ಅಂತಂದ್ರೆ ಹೊಸ ಹೊಳಹುಗಳು ತಮಗೆ ಸಿಕ್ಕೇ ಸಿಗ್ತಾವ. ಮತ್ತೆ ನೀವು ಯಾವಾಗ ಇಂತಹ ಹೊಸತನ ಅಳವಡಿಸಿಕೊಳ್ತಾ ಇರ್ತೀರಿ ಅವಾಗ ನಿಮಗೆ ಬಹಳ ಆನಂದಮಯವಾದಂತಹ ಒಂದು ಅನುಭವ ಆಗುತ್ತದೆ. ಹೌದಪ್ಪ, ಹೊಸ ವಿಷಯದ ಇದನ್ನ ನಾನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡಿವಿ, ಇದರಿಂದ ನಾವು ಜಲ್ದಿ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಅದ ಅನ್ನುವಂತಹ ಒಂದು ವಿಶ್ವಾಸ ತಮ್ಮಲ್ಲಿ ಒಡಮೂಡುತ್ತದೆ ಅನ್ನುವಂಥದ್ದು ನಮ್ಮ ಭಾವನೆ. ಆತ್ಮೀಯರೇ, ನಮ್ಮಲ್ಲಿ ಅನೇಕರು ಪ್ರತಿಭಾಶಾಲಿಗಳಿರ್ತಾರೆ. ನಮ್ಮ ಯುವ ರೈತರು ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿವಿ ಸಣ್ಣ ಸಣ್ಣ ಯಂತ್ರೋಪಕರಣಗಳನ್ನ ರೈತರು ತಯಾರು ಮಾಡ್ತಾ ಇದ್ದಾರೆ, ತಮ್ಮ ಕೃಷಿ ಒಳಗೆ ಅವುಗಳನ್ನ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಯಾವಾಗ ನಮಗೆ ಅವಶ್ಯಕತೆ ಅನಿಸ್ತದ ಆ ಟೈಮ್ನೊಳಗೆ ನಾವು ನಮ್ಮ ಜಾಣತನವನ್ನ ಹೊರಗೆ ಹಚ್ಚಿ ಅಂತಹ ಉಪಕರಣಗಳನ್ನ ತಯಾರು ಮಾಡುವುದನ್ನ ನಾವು ನೋಡ್ತಾ ಇದ್ದೀವಿ. ಅವಶ್ಯಕತೆಯೇ ಸಂಶೋಧನೆಯ ತಾಯಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಅವಶ್ಯಕತೆ ಬಿತ್ತು ಅಂತಂದ್ರೆ ನಾವು ಅದಕ್ಕಾಗಿ ನಮ್ಮ ಸಮಯ ಕೊಡ್ತೀವಿ ಮತ್ತು ಹೊಸದೇನನ್ನಾದರೂ ಮಾಡೋದಕ್ಕೆ ಸಿದ್ಧರಾಗ್ತೀವಿ. ಅಂತಹ ಉಪಕರಣಗಳನ್ನ ನಮ್ಮ ಯುವಕರು ತಯಾರು ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಯಾಕಪ್ಪ ಅಂತಂದ್ರೆ ನಮ್ಮದೇ ಆದಂತಹ ಒಂದು ದೇಸಿ ಉಪಕರಣಗಳು ನಮ್ಮ ಕಡೆ ಇರೋದ್ರಿಂದ ಅದರ ಮೇಲೆ ಆಗುವಂತಹ ಖರ್ಚನ್ನು ನಾವು ಕಡಿಮೆ ಮಾಡಬಹುದು. ಅಲ್ಲದೆ ಇಂಥ ಯುವಕರು ಮುಂದೆ ದೊಡ್ಡ ಸಂಶೋಧನೆಯೊಳಗೆ ತೊಡಗಿಕೊಂಡು ಒಂದು ಕೃಷಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಲಾಭವನ್ನ ಮಾಡಿಕೊಡುವಂತಹದ್ದು ಮತ್ತು ತಮ್ಮ ಸಮುದಾಯಕ್ಕೆ ಕೀರ್ತಿ ತರುವಂತಹ ಒಂದು ಕೆಲಸವನ್ನ ಮಾಡ್ತಾರ. ಅಂಥ ಯುವಕರು ತಮಗೆ ಕಂಡು ಬಂದರು ಅಂತಂದ್ರೆ ತಾವು ಅವರಿಗೆ ರೈತ ಬಾಂಧವರೇ ಇಂಥ ಉಪಕರಣಗಳನ್ನ ನೀವು ತಯಾರು ಮಾಡಿರಿ, ಅನುಕೂಲಕರವಾದಂತಹ ಒಂದು ಉಪಕರಣ ಅಂಥೇಳಿ ಅವರಿಗೆ ತಾವು ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು. ಇಂಥವ್ರು ನಮ್ಮ ಕಡೆ ಸಾಕಷ್ಟು ಜನ ಸಿಗ್ತಾ ಇದ್ದಾರೆ. ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ನಾವು ಅಂತಹ ಸಂಶೋಧನೆಗಳ ಬಗ್ಗೆ ಕೂಡ ಹೇಳಿದ್ದೀವಿ. ಎಲ್ಲೆಲ್ಲಿ ನಿಮಗೆ ಇಂಥ ಯುವಕರು ಅಥವಾ ಕೃಷಿ ಒಳಗೆ ಹೊಸದೇನನ್ನಾದರೂ ಹುಡುಕಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ರೈತರು ಏನಿರ್ತಾರೆ ಅವರಿಗೆ ನಾವೆಲ್ಲರೂ ಕೂಡಿ ಸಪೋರ್ಟ್ ಮಾಡೋಣ. ಅಂತಹ ಪ್ರಯೋಗಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ಇಡೀ ಕೃಷಿ ಜಗತ್ತಿಗೆ ಅನುಕೂಲಕರವಾಗಿ ಪರಿಣಮಿಸಬಹುದು. ಇವತ್ತು ಭಾರತ ಅಂತಹ ಸ್ಟಾರ್ಟ್ಅಪ್ಗಳಿರಬಹುದು ಅಥವಾ ಉಪಕರಣಗಳಿರಬಹುದು ಅವುಗಳನ್ನು ತಯಾರು ಮಾಡುವಲ್ಲಿ ತನ್ನದೇ ಆದಂತಹ ಒಂದು ದೊಡ್ಡ ಸಮೂಹವನ್ನೇ ಹೊಂದದ ಅಂತ ಹೇಳ್ಬಹುದು. ಇಡೀ ವಿಶ್ವದೊಳಗೆ ಜಗತ್ತಿಗೆ ಅನೇಕ ಬಗೆಯ ಸ್ಟಾರ್ಟ್ಅಪ್ಗಳನ್ನು ಕೊಡುವಂತಹ ಒಂದು ಕೆಲಸ ಭಾರತ ಮಾಡ್ತಾ ಇದೆ. ಅಂತಹ ಪ್ರತಿಭಾವಂತರು ನಮ್ಮಲ್ಲಿದ್ದಾರೆ. ಗ್ರಾಮೀಣ ಪ್ರದೇಶದೊಳಗಂತೂ ಸಾಕಷ್ಟು ಪ್ರತಿಭೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂತಹ ಪ್ರತಿಭೆಗಳಿಗೆ ನಾವು ಸಹಾಯ ಮಾಡಿ ನೀರೆರೆದು ಪೋಷಿಸುವಂತಹ ಒಂದು ಕೆಲಸವನ್ನ ಹಿರಿಯರಾದಂತಹವರು ಮಾಡಬೇಕಾಗಿದೆ. ಏನೇನ್ ಸಪೋರ್ಟ್ ಬೇಕು ಅವರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಅಥವಾ ಅವರನ್ನ ಬೆಳಕಿಗೆ ತರುವಂತಹ ಒಂದು ವ್ಯವಸ್ಥೆ, ಮಾಧ್ಯಮಗಳ ಮೂಲಕ ಅವರ ಹೆಸರು ಬೇರೆ ಬೇರೆ ಕಡೆ ಪರಿಚಯ ಆಗುವಂತಹ ಒಂದು ಕೆಲಸವನ್ನ ಇವತ್ತಿನ ದಿವಸ ನಾವು ಮಾಡಬೇಕಾಗಿದೆ. ಅಂತಹ ಕೆಲಸವನ್ನ ನಾವು ಮಾಡಿದ್ರೆ ಒಂದು ದೊಡ್ಡ ಆರ್ಥಿಕ ವ್ಯವಸ್ಥೆಗೆ ನಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ಕೊಟ್ಟಂಗ ಆಗ್ತದೆ. ಆದ್ಮೇಲೆ ಈ ವಿಚಾರ ತಮ್ಮ ಗಮನದೊಳಗಿರಲಿ. ನಮ್ಮಲ್ಲಿ ಅನೇಕ ಸಾಕಷ್ಟು ಹುಡುಗರು ಇರ್ತಾರೆ, ಅವರಿಗೆ ಒಳ್ಳೆ ಪ್ರತಿಭೆ ಇರ್ತದೆ. ಅದಕ್ಕೆ ಕೆಲವೊಮ್ಮೆ ಸಪೋರ್ಟ್ ಸಿಗಂಗಿಲ್ಲ, ಕೆಲವೊಮ್ಮೆ ಸಹಾಯ ಸಿಗಂಗಿಲ್ಲ. ಆರ್ಥಿಕವಾಗಿರಬಹುದು, ಸಾಮಾಜಿಕವಾಗಿರಬಹುದು ಅಥವಾ ವೈಯಕ್ತಿಕವಾಗಿ ಕೂಡ ಇರಬಹುದು. ಇಂತಹ ಸಂದರ್ಭದೊಳಗೆ ಅಂತಹ ಪ್ರತಿಭೆಗಳು ಕಮರಿ ಹೋಗಲಾರದಂಗ ನಾವು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಆಗ್ತದೆ. ಅಂತಹ ಪ್ರತಿಭೆಗಳು ಬೆಳಕಿಗೆ ಬಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂಗಾಗ್ತದೆ. ಈ ಬಗ್ಗೆ ತಾವು ವಿಚಾರ ಮಾಡ್ತೀರಿ ಅಂತ ಹೇಳಿ ಅನ್ಕೋತೀವಿ. ಮತ್ತ ನಮ್ಮ ಆಕಾಶವಾಣಿ ಕೂಡ ತಮಗೆ ಈ ನಿಟ್ಟಿನೊಳಗ ಸಹಾಯ ಮಾಡುತ್ತದ, ಯಾವತ್ತೂ ಅದು ಸಿದ್ಧ ಇದೆ. ಯಾರು ಇಂಥ ಹೊಸ ಹೊಸ ಕೃಷಿ ಪರಿಕರಗಳನ್ನ, ಸಾಧನಗಳನ್ನ, ಡಿಜಿಟಲ್ ಉಪಕರಣಗಳನ್ನ, ಸ್ಟಾರ್ಟ್ಅಪ್ಗಳನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ ಅಥವಾ ಈಗಾಗಲೇ ತಾವು ಮಾಡಿದ್ದೀರಿ, ಅವುಗಳನ್ನ ತಾವು ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಅದನ್ನ ನಾವು ಇಡೀ ನಮ್ಮ ರೈತ ಸಮುದಾಯಕ್ಕೆ ತಿಳಿಸುವಂತಹ ಕೆಲಸವನ್ನ ಮಾಡ್ತೀವಿ. ಇದರಿಂದ ತಮಗೂ ಅನುಕೂಲ ಆಗ್ತದ, ಮತ್ತ ಯಾರು ಈ ಸಂಶೋಧನೆ ಒಳಗೆ ತೊಡಗಿಕೊಂಡಿದ್ದಾರೆ ಅವರಿಗೂ ಕೂಡ ಹುರುಪು, ಹುಮ್ಮಸ್ಸು, ಸ್ಫೂರ್ತಿ ಬಂದು ಅನುಕೂಲ ಆಗ್ತದೆ. ಇದೇ ನಾವು ಮಾಡುವಂತಹ ಒಂದು ಸಾಮಾಜಿಕ ಕೆಲಸ, ಒಳ್ಳೆ ಕೆಲಸ. ಇಂತಹ ಕೆಲಸವನ್ನ ನಾವು ಎಲ್ಲರೂ ಕೂಡಿ ಮಾಡ್ತಾ ಇರೋಣ, ನಮ್ಮ ಕೃಷಿ ಜಗತ್ತನ್ನ ಸದೃಢಗೊಳಿಸೋಣ ಅಂತ ಹೇಳಿ ಹೇಳ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಫೆಬ್ರವರಿ 8ರಿಂದ ಬರುವ ಮಂಗಳವಾರ ಫೆಬ್ರವರಿ 14ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು, ಅದೇ ರೀತಿಯಾದಂತಹ ಒಳ್ಳೆ ಬಿಸಿಲಿನ ವಾತಾವರಣ ಮುಂದಿನ ದಿನಗಳಲ್ಲಿ ಸಹಿತ ಮುಂದುವರಿತದ ಅಂತ ಹೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಬಹುದು, ಆದರೆ ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ, ಕೇವಲ ಶೇಕಡ 10% ಅನ್ನುವಂತಹ ಒಂದು ಸೂಚನೆ ಅದ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಮಳೆ ಆಗುವುದಿಲ್ಲ. ತಾವು ನಿರಾತಂಕವಾಗಿ ಏನೇನು ಕೆಲಸಗಳನ್ನು ತಾವು ಪ್ಲಾನ್ ಮಾಡಿಕೊಂಡು ಮುಂದುವರೆಸಿಕೊಂಡು ಹೊಂಟಿರಿ, ಅವುಗಳನ್ನು ತಾವು ಮಾಡಿಕೊಂಡು ಮುಂದುವರಿಬಹುದು. ವಾತಾವರಣದ ಉಷ್ಣತೆ ಬಗ್ಗೆ ಈಗಾಗಲೇ ನಾನು ಮಾತಾಡಿನಿ, ಮುಂದಿನ ದಿನಗಳಲ್ಲಿ ಅದು ಸ್ವಲ್ಪ ಹೆಚ್ಚಾಗುವಂತಹ ಸೂಚನೆ ಇದ್ದೇ ಅದು, ಅದು ಸಹಜ ಕೂಡ ಹೌದು. ಗರಿಷ್ಠ ತಾಪಮಾನ 32-33 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಸರಾಸರಿಯಾಗಿ ಕನಿಷ್ಠ ಉಷ್ಣತಾಪಮಾನದೊಳಗೂ ಸಹಿತ ಸ್ವಲ್ಪ ಹೆಚ್ಚಳವನ್ನ ನಾವು ಕಾಣಬಹುದು. 22-23 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಕನಿಷ್ಠ ಉಷ್ಣತಾಪಮಾನ ಇರಬಹುದಾಗಿದೆ. ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಅಂತಹ ಬದಲಾವಣೆಗಳು ಏನು ಏರುಪೇರುಗಳನ್ನ ನಾವು ಈಗ ನೋಡ್ತಾ ಇಲ್ಲ. ಆದರೂ ಕೂಡ ಯಾವಾಗ ಏನಾಗ್ತದ ಹೇಳಕ್ಕಾಗಂಗಿಲ್ಲ. ವಾತಾವರಣದ ಬಗ್ಗೆ ಹೇಳುವಂತಹ ಒಂದು ಸಂದರ್ಭದೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ತಾವು ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಅದಕ್ಕಾಗಿ ತಾವು ಕೇಳುವುದನ್ನ ಮರಿಬಾರದು. ಇದು ಸ್ಥೂಲವಾಗಿ ಆಯಿತು, ಮತ್ತು ಸವಿಸ್ತಾರವಾಗಿ ಜಿಲ್ಲಾವಾರು ಇದೇ ಮಾಹಿತಿ ಅಂತ ಹೇಳಿ ತಾವು ತಿಳ್ಕೋಬೇಕು ಅಂತ ಹೇಳಿ ನಾವು ಸೂಚಿಸ್ತಾ ಇದ್ದೀವಿ. ನ್ಯೂಸ್ ಆನ್ ಏರ್ ಆಪ್ ಅನ್ನ ಇನ್ನು ಯಾರು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಈಗ ಮುಖ್ಯವಾಗಿ ಯಾಕಂತಂದ್ರೆ ಬಿಸಿಲಿನ ಜಮನ ಶುರುವಾಗುವಂತಹದ್ದು, ಈ ಸಮಯದೊಳಗೆ ಬಹಳಷ್ಟು ಅಕಾಲಿಕ ಮಳೆಯಾಗುವಂತಹ ಸಂದರ್ಭಗಳು ಕೂಡ ಇರ್ತಾವ. ಗುಡುಗು, ಮಿಂಚು, ಸಿಡ್ಲು ಇವುಗಳ ಆರ್ಭಟ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಬೇಸಿಗೆ ಮುಗಿ ತನಕನೂ ಈ ಒಂದು ವಾತಾವರಣ ಇದ್ದೇ ಇರ್ತದೆ. ಅದಕ್ಕೆ ತಾವು ಮೇಘದೂತ ಆಪ್ ಅನ್ನ ಹಾಕೊಳ್ಬೇಕು, ದಾಮಿನಿ ಅನ್ನುವಂತಹ ಆಪ್ ಅನ್ನ ಹಾಕೊಳ್ಬೇಕು. ದಾಮಿನಿ ವಿಶೇಷವಾಗಿ ನಿಮಗೆ ಸಿಡಿಲಿನ ಕುರಿತು ಎಚ್ಚರಿಕೆ ಕೊಡುವಂತಹದ್ದು, ಮಿಂಚುಗಳ ಕುರಿತು ಎಚ್ಚರಿಕೆ ಕೊಡುವಂತಹದ್ದು ಅಡ್ವಾನ್ಸ್ ಆಗಿ ಮಾಡುತ್ತದೆ. ಅದಕ್ಕೆ ಬಹಳಷ್ಟು ಜನರು ಇದನ್ನ ಉಪಯೋಗ ಮಾಡಿಕೊಂಡು ಅನುಕೂಲ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಮಾಹಿತಿ ಅವರಿಗೆ ಮುನ್ಸೂಚನೆ ಸಿಕ್ಕದ ಅದೇ ರೀತಿಯಾದಂತಹ ವಾತಾವರಣ ಕೂಡ ಅವರು ನೋಡಿದ್ದಾರೆ, ತಮ್ಮ ಅನುಭವ ಕೂಡ ಅದಾಗಿದೆ. ಅದಕ್ಕೆ ಈ ಒಂದು ಆಪ್ಗಳೇನದಾವ ಬಹಳ ಅನುಕೂಲಕರವಾದಂತಹ ಆಪ್ಗಳು ನಮ್ಮ ರೈತರಿಗೆ. ಮೇಘದೂತ ಆಪ್ ಅಂತೂ ನಿಮಗೆ ಮುಂದಿನ 5 ದಿವಸಗಳ ಬಗ್ಗೆ ವಾತಾವರಣದ ಮುನ್ಸೂಚನೆ ಕೊಡುತ್ತದೆ. ಅದರ ಜೊತೆಗೆ ತಾವು ಬೆಳೀತಾ ಇರುವಂತಹ ಬೆಳೆಗಳೇನಿದಾವ ಅವುಗಳ ದೇಖರೇಖೆ ಬಗ್ಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿ ಇದ್ದೇ ಇರ್ತದೆ. ಅದಕ್ಕೆ ಈ ಆಪ್ಗಳು ತಮ್ಮ ಸಂಗಾತಿಗಳಾಗಲಿ ಯಾವತ್ತೂ ನಿಮ್ ಜೊತೆಗೆ ಇರಲಿ ಅಂತ ಹೇಳಿ ಹೇಳ್ತಾ, ಇನ್ನೊಂದು ವಿಷಯ, ಯೂಟ್ಯೂಬ್ ಚಾನಲ್ ಇದೆ ಮೇಘ ಸಂದೇಶದ್ದು, ಅದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು, ಅದರಿಂದ ತಮಗೆ ನೇರವಾಗಿ ಮಾಹಿತಿ ಸಿಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ಸರಣಿ ಮೇಘ ಸಂದೇಶದ 592ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಶೋಭಕ ಬಾರಪ್ಪ ರಾಜಣ್ಣ. ಯಾಕೋ ನಿವಾಂತಾಗಿ ಆರಾಮ್ ಕೂತಂಗ್ ಕಾಣಿಸ್ತದ? ನಿವಾಂತ ಏನ್ ಬಿಡು, ಹೆಣ್ಮಕ್ಳಿಗೆಲ್ಲ ನಿವಾಂತ ಇರ್ತದೆ, ಏನ್ ಕತಿ? ಇದು ಮಾತ್ರ ನೂರಕ್ಕೂ ನೂರು ಕರೆಕ್ಟ್ ಹೇಳಿದ್ರು ಶೋಭಕ್ಕ. ಎಷ್ಟೋ ತನಕ ಕೆಲಸ ಆಗಿತ್ತ, ಸುಮ್ಮ ಸ್ವಲ್ಪತ್ತ ಯಾರನ್ನ ಬರ್ತಾರೇನೋ ಮಾತಾಡಿಸಿದ್ರಾಯ್ತು ಅಂತ ಹೊರಗ್ ಬಂದ್ ಕೂತಿದ್ದೆ. ಶೋಭಕ ನೀ ಆಗಲೇ ಒಂದ್ ಮಾತು ಹೇಳದಲ್ಲ, ಏನದ ಹೆಣ್ಮಕ್ಳಿಗೆ ಎಲ್ಲಿ ನಿವಾಂತ ಇರ್ತದೆ? ಇದು ಶೋಭಕ ಇಷ್ಟು ನಾವು ವಿಚಾರ ಮಾಡುವಂತ ಮಾತದಲ್ಲ. ಹೌದು, ಬೆಳಗ್ಗೆ ಎದ್ದಿದ್ದಿಡ್ಕೊಂಡು ರಾತ್ರಿ ಮಲಗತನನು ಏನೋ ಅನುಕೂಲ ಮಾಡಿಕೊಂಡ್ರೆ ನಿವಾಂತ ಸಿಗ್ತದೆ. ಇಲ್ಲ ಅಂದ್ರೆ ಏನಿಲ್ಲ, ಇಲ್ಲ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಕೆಲಸ ಏನದಪ್ಪ ಮನೆಯಾಗ, ಅದೇ ಮಾಡ್ಬೇಕಲ್ಲ ಕೆಲಸಗಳು. ಹಂಗಲ್ಲ ಶೋಭಕ, ಹಂಗಲ್ಲ, ಅದು ಹೊರಗೆ ಹೋಗಿ ಆಫೀಸ್ ನ ಕೆಲಸ ಮಾಡಿದ್ರೆ ಕೆಲಸ ಅಲ್ಲ, ಹೌದಲ್ಲ? ಅಂತಂದ್ರ ಇದೇನದಲ್ಲ, ಇದು ಅನ್ಪೇಡ್ ಅಂದ್ರೆ ರೊಕ್ಕ ಕೊಡ್ಲಾರ್ದು, ಪಗಾರ ಇಲ್ಲದ ಕೆಲಸ. ನೀ ಲೆಕ್ಕ ಹಾಕಿದ್ರ ಏನು ಆಫೀಸ್ನಾಗ ಒಂದ್ 8 ತಾಸು 7 ತಾಸು 9 ತಾಸು ಅಂತ ಇರ್ತದ. ಹೌದು, ಇದು ಮನೆಯಿಂದ ಲೆಕ್ಕ ಹಾಕಿದ್ರೆ ಟೈಮ್ ಇಲ್ಲಲ್ಲ. ಎಷ್ಟು 12 ತಾಸು ಅಂದ್ರೆ 12 ತಾಸು ಕೆಲಸದಾಗೆ ಇರ್ಬೋದಪ್ಪ. ಅಂದ್ರೆ ಅಲ್ಲ ಕೆಲಸ ಮಾಡೋರ ಮೇಲೆ ಡಿಪೆಂಡ್ ಇರ್ತದೆ ಇದು. ಅಲ್ಲ ಮಾಡೋರ ಮೇಲೆ ಇರ್ತದ, ಯಾರು ಮನೆಯೊಳಗಿದ್ದು ನಾ ಮನಿ ಚಲೋ ತಗೊಂಡ್ ಹೋಗ್ಬೇಕು ಅಂತ ವಿಚಾರ ಮಾಡ್ತಿರ್ತಾರ. ಟೈಮೇ ಇಲ್ಲ, ಹಾಲಿಡೇ ಇಲ್ಲ, ಹೌದು, ಸಾಟರ್ಡೇ ಇಲ್ಲ, ಸಂಡೇ ಇಲ್ಲ, ಹಬ್ಬ ಅಂದ್ರೆ ಮತ್ತೆ ದೊಡ್ಡ ಕೆಲಸಗಳವು, ಮನಿ ತೊಳೆಯೋ, ಮನಿ ಸಾರಿಸೋ, ಏನೆಲ್ಲ ಕೆಲಸಗಳು. ಹೌದಲ್ಲ, ಮತ್ ಭಾಂಡಿಗಳ ತೊಳ್ಕೊಳ್ಳೋದು, ಬಟ್ಟೆ ಒಕ್ಕೊಳ್ಳೋದು, ಮತ್ ಶಿಸ್ತಿಟ್ಕೋಬೇಕು, ನಾಲ್ ತಿಂಡಿಗಳ ಮಾಡ್ಬೇಕು ಹಬ್ಬಕ್ಕಂತೇಳಿ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಶೋಭಕ ಏನಾಯ್ತು, ಏನಾಗ್ತದೆ ಅಂತಂದ್ರ ಈ ಗಂಡಸ್ರಿಗೆ ಕೇಳ್ಬೇಕು, ಯಾರು ಮನ್ಯಾಗ ಇದು ಇರ್ತಾರಲ್ಲ ಏನಂತೆ, ಗ್ರಹಿಣಿ ಇರ್ತಾರ ಅಂದ್ರ ನೌಕರಿ ಮಾಡ್ತಾರ, ನಿಮ್ ಮನೇಲಿ ಏನ್ ಮಾಡ್ತಾರೆ, ಏನ ಮನೇಲಿ ಏನು ಕೆಲಸ ಮಾಡುದಿಲ್ರಿ? ಹೌದು, ಎಷ್ಟು ಸರ ಹೇಳ್ತಾರಪ್ಪ, ಎಷ್ಟು ಅನಸಯ್ಯ ಅಸಹ್ಯ ಅನಿಸ್ತದ ನೋಡು ಅವನ ಸರಿ ಕೇಳಲಿಕ್ಕೆ. ಆಕಿ ಏನ್ ಮಾಡ್ತಾಳ್ರಿ, ಏನ್ ಮಾಡಂಗಿಲ್ಲ, ಮನೆಗೆ ಇರ್ತಾಳಕ್ಕೆ. ಮನೆಗೆ ಏನ್ರಿ ಕೆಲಸ ಮಾಡುದಿಲ್ರಿ ಅಂತ ಅಂದ್ರ, ಈ ಕೆಲಸ ಮಾಡೋದು ನಮಗ ಎಲ್ಲಿ ತನ ಲೆಕ್ಕಕ್ಕೆ ತೋಳೋದಿಲ್ಲ ಶೋಭಕ್ಕ, ಅಲ್ಲಿ ತನ ನಾವು ಹೆಣ್ಮಕ್ಳಿಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ವಿಚಾರದಾಗ. ಹಾ, ನಿನ್ನಂಗ ವಿಚಾರ ಮಾಡೋದು, ನಿನ್ನಂಗ ತಿಳುವಳಿಕೆ ಇರೋರು ಬಾಳ ಕಮ್ಮಿ ನೋಡಪ್ಪ. ಆದ್ರ ಈಗ ತಿಳುವಳಿಕೆ ಮಾಡಿ ಕೊಡ್ಬೇಕಾಗ್ಯದ. ಹೌದ್ ಹೌದ್ ಹೌದ್. ಈಗ ಏನ್ ಹೇಳ್ತಾರೆ ಗುರ್ತನು, ಮೊದಲ ಗೃಹಿಣಿ ಅಂತ ಕರಿತಿದ್ರು, ಹೌಸ್ ವೈಫ್ ಅಂತ ಇಂಗ್ಲಿಷ್ ನಾಗ ಕರಿತಿದ್ರು. ಈಗ ಏನ್ ಹೇಳ್ತಾರೆ ಗುರ್ತನ ಅದಕ್ಕೆ, ಅದರ ಪರಿಭಾಷೆ ಬದಲಿಸಿದ, ಹೋಮ್ ಮೇಕರ್ ಅಂತ ಹೇಳಿ. ಹೋಮ್ ಮೇಕರ್? ಹಾ, ಓಹೋ, ಅಂತಂದ್ರ ಮನೆಯನ್ನ ನಿರ್ಮಾಣ ಮಾಡಕ್ಕೆ, ಮನೆಯನ್ನ ಸದೃಢವಾಗಿಡಕ್ಕೆ ಅಂತ ಬರೀ ಗೃಹಿಣಿ ಅಲ್ಲ, ಹೋಮ್ ಮೇಕರ್ ಅಂತ ಅದೊಂದು ದೊಡ್ಡ ಕೆಲಸ. ಅದೇ ದೊಡ್ಡ ಶಬ್ದನೇ ದೊಡ್ಡದದ, ಅದು ಶಬ್ದನೇ ದೊಡ್ಡದು ಹೋಮ್ ಮೇಕರ್. ಇದು ನಾವು ನಿಜವಾಗ್ಲು ಎಲ್ಲರೂ ಸಮಾಜದಾಗ ವಿಚಾರ ಮಾಡೋಕ್ಕೆ. ಖರೇನೆ ರಾಜಣ್ಣ, ಬಹಳ ಮಂದಿ ನೋಡು ಎಲ್ಲರ ಮನೆಗೂ ಅದಕ್ಕೆ ಕಿಮ್ಮತ್ ಇರ್ಲಾರ್ದಂಗೆ ಆಗ್ಬಿಟ್ಟದ. ಅದು ಹೆಣ್ಮಕ್ಳು ಮನೆ ಕೆಲಸ ಮಾಡೋರು ಇದ್ರು ಅಂತಂದ್ರೆ, ಹೊರ ಕೆಲಸ ಮಾಡೋರು ಇದ್ರಂದ್ರೆ ಒಂದ್ ಸ್ವಲ್ಪ ಅದಕ್ಕೆ ಮರ್ಯಾದೆ ಅದಪ್ಪ ಅವರಿಗೆ. ಏ, ಹೊರಗ್ ಮಾಡ್ಕೊಂಡ್ ಬರ್ತಾಳೆ ಇಲ್ಲಿ ಮನೆಯಾಗ, ಅಷ್ಟಿಲ್ಲ ಸ್ವಲ್ಪ ಅಷ್ಟಿಲ್ಲ ಅಷ್ಟು ಮಾಡ್ದಾಳ ಮನೆಯಾಗನದು ಬಹಳ. ತಿಂಗಳ ಪಗಾರ ಬರ್ತದೆ, ಪಗಾರ ಬರ್ತದೆ. ಆದ್ರೆ ಮನೆಗೆ ಇರ್ತಾರ ನೋಡ, ಅವ್ರಿಗಂತೂ ಏನೂ ಇರಂಗಿಲ್ಲ ನೋಡ. ಹೌದಿಲ್ಲ ಅಂದ್ರೆ ಯಾಕೆ? ಆಮೇಲೆ ಅವ್ರ ಹೆಣ್ಮಕ್ಳದ್ ಹೆಂಗಿರ್ತದ ಅಂದ್ರೆ ವಿಚಾರ, ಈ ಕೆಲಸ ಮಾಡಿ ಗಂಡ ಬರ್ತಾನಂದ್ರ ಅವ್ರಿಗೆ ಬಿಸಿ ಬಿಸಿ ಮಾಡ್ಕೊಡ್ಬೇಕು, ಮಕ್ಳು ಬರ್ತಾವ ಸ್ಕೂಲಿಂದ ಅಂದ್ರೆ ಅವ್ರಿಗೆ ಬಿಸಿ ಬಿಸಿ ಏನಾರ ಮಾಡ್ಬೇಕು, ಮುಂಜಾನೆ ಟಿಫನ್ ಬೇರೆ ಮಾಡ್ಬೇಕು ಅವ್ರಿಗೆ, ಅಡಿಗೆ ಡಬ್ಬಿ ಮಾಡಿ ಬೇರೆ ಹಾಕ್ಬೇಕು, ಸಾಲಿನ ಬರುತ್ತಲೇ ಮತ್ತೊಂದ್ ಬೇರೆ ಇಡಬೇಕು ಅವ್ರಿಗೆ, ಮತ್ ರಾತ್ರಿ ಮತ್ ಬಿಸಿ ಆಗ್ಬೇಕು, ಮತ್ ಬಿಸಿ ಆಗ್ಬೇಕು. ಆದ್ರ ಇನ್ನೊಂದ್ ಶೋಭಕ ನಾ ಪ್ರಶ್ನೆ ಕೇಳ್ತೀನಿ, ನನಗೆ ಈಗ ಸರಳಾಗಿ ಸಹಜವಾಗಿ ಮಾತಾಡೋದು ಗೊತ್ತಾಗ, ನೀವ್ ಹೆಣ್ಮಕ್ಳು ಹೆಣ್ಮಕ್ಳಲ್ಲಿ ಇನ್ನೊಬ್ರು ಮಾತಾಡೋದು ಗೊತ್ತ, ಏ ನಮ್ಮ ಮನೆಯವರಿಗೆ ಬದ್ನಿಕಾಯಿ ಪಲ್ಯ ಇಷ್ಟ ರೀ, ನಮ್ಮ ಮನೆಯವರಿಗೆ ಈ ಸ್ವೀಟ್ ಇಷ್ಟ ರೀ, ನಮ್ಮ ಮಕ್ಳಿಗೆ ಈ ತಿಂಡಿ ಇಷ್ಟ ರೀ ಅಂತ ಸಹಜವಾಗಿ ಮಾತಾಡ್ತೀರಿ. ಹೌದು, ಎಂದಾದ್ರೂ ನಿನಗೆ ಯಾವ್ದು ಇಷ್ಟ ಅಂತ ಎಂದ್ರೆ ಹೇಳಿ. ಅದು ಹೇಳಲಿಕ್ಕೆ ಆಗಂಗೆ ಇಲ್ಲ, ಯಾಕಂದ್ರೆ ಅವ್ರದ್ದು ಮುಗಿಸೋದ್ರಾಗೇನೆ ಅವ್ರ ಇಷ್ಟಗಳೇ ನಮ್ಮ ಇಷ್ಟಗಳ ಆಗ್ಬಿಟ್ಟಿರ್ತಾವಪ್ಪ. ಅಂದ್ರೆ ಎಷ್ಟು ದೊಡ್ಡ ತ್ಯಾಗ ಅಂತಂದ್ರ, ಎಲ್ಲರಿಗೂ ಜೀವ ಒಂದೇನ, ಇದು ಹಿಡಿಸೋದು ಯಾರಿಗೆ ಜೀವ? ಹೌದಿಲ್ಲ, ಸಹಜ ಮಾತಾಡ. ನನಗೊಂದು ಜಾಮೂನ್ ಹಿಡಿಸ್ತಂತ ಇಟ್ಕೋ, ನಮ್ಮ ಮನೆಯವ್ರು ಏನ್ ಮಾಡ್ತಾರ, ಯಾವ್ದೋ ಒಂದು ಹಬ್ಬ, ಯಾವ್ದೋ ಒಂದು ಪ್ರಸಂಗ, ಏನೂ ಇಲ್ಲ ಅಂತ ಇಟ್ಕೋ, ಏನೋ ಒಂದು ನೆವನ ಮಾಡ್ಕೊಂಡು ಇವತ್ತು ನಮ್ಮ ಮನೆಯವರಿಗೆ ಜಾಮೂನ್ ಇಷ್ಟ ಅಂತ ಜಾಮೂನ್ ಮಾಡ್ತಾರೆ, ಅಥವಾ ಯಾವ್ದೋ ಒಂದು ಉಪ್ಪಿಟ್ಟು ಇಷ್ಟ ಅಂದ್ರೆ ಉಪ್ಪಿಟ್ಟು ಮಾಡ್ತಾರೆ, ಮಕ್ಕಳಿಗೆ ಇದು ಅಂದ್ರೆ ಮಕ್ಕಳಿಗೆ ಮಾಡ್ತಾರೆ. ಆದ್ರೆ ತಮ್ಮ ಸಲುವ ತಾವು ಎಂದೂ ಮಾಡುದಿಲ್ಲ, ನಾವ್ ಎಂದರ ಕೇಳಿವೇನು? ಅದಂತೂ ಯಾರು ಕೇಳೋದೇ ಇಲ್ಲ ಬಿಡು, ಕೇಳೋದೇ ಇಲ್ಲ. ಅಲ್ಲ ನಂದೆಲ್ಲ ಮಾಡಿ ಬಹಳ ಮಂದಿಗೆ ಅದು ಗೊತ್ತೇ ಇರಂಗಿಲ್ಲ ಅಂತ ನಾನು. ಆಕಿಗೆ ಏನ್ ಇಷ್ಟ ಅದ ತಿಂಡಿ ಒಳಗ ಅನ್ನೋದು ಏನು ಗೊತ್ತೇ ಇರಂಗಿಲ್ಲ. ಅಂದ್ರೆ ಶೋಭಕ್ಕ, ಒಬ್ಬ ಹೆಣ್ಮಗಳು ಆ ಒಂದು ಸಂಸಾರ ಚಕ್ರದೊಳಗೆ ಎಷ್ಟು ಮುಳುಗಿ ಹೋಗ್ಯಾಳ, ಇದನ್ನ ವಿಚಾರ ಮಾಡ್ಬೇಕ. ಹೌದೌದು. ಇನ್ನೊಂದ್ ಹೇಳ ಶೋಭಕ್ಕ, ಈಗ ಮನ್ಯಾಗ ಒಂದ್ ಏನೋ ಕಾರ್ಯಕ್ರಮ ಇರ್ತದೆ, ಅಡಿಗೆ ಮಾಡಕ್ಕೆ ನಾವು ಕರಿತೀವಿ. ಹೌದು. ಕೆಲವೊಂದ್ ಪ್ರಸಂಗದಾಗ ಆಕಿಗೆ ರೊಕ್ಕ ಕೊಡ್ತೀವಿ, 1,000 2,000 ಅಡಿಗೆ ಹೆಂಗಿರ್ತದೆ ನೋಡ್ಕೊಂಡು ಆ ಲೆಕ್ಕ ಕೊಡ್ತೀವಿ. ಹೌದಿಲ್ಲ, ನಾ ಏನಂತೀನಿ, ದಿವಸ ಏನ್ ಹೆಣ್ಮಗಳು ಮನ್ಯಾಗ ಅಡಿಗೆ ಮಾಡ್ತಾರಲ್ಲ, ಅದಕ್ಕೊಂದು ನಾವು ಲೆಕ್ಕ ಇಟ್ಟು ಪಗಾರ ಅಂತ ಯಾಕೆ ಕೊಡಬಾರ್ದು? ಅವಾಗ ಅದು ವ್ಯಾಲ್ಯೂ ಗುರ್ತಾಗ್ತದೆ. ಅಲ್ಲಪ್ಪ, ನೀವ್ ಒಂದ್ ದಿನಕ್ಕೇನೆ ಅವ್ರಿಗೆ ಕರೆದು ಅಷ್ಟ ರೊಕ್ಕ ಕೊಟ್ಟಾಗ ಮನೇದ ಕಸ ಹಿಡ್ಕೊಂಡು ರಾತ್ರಿ ಹಾಸಿಗೆ ಹಾಸಿ ಮಲಗೋ ತನಕ ಎಷ್ಟು ಕೆಲಸ ಆಗ್ತದ, ಅದ್ರದ್ದು ಅಷ್ಟು ರೊಕ್ಕ ಕೊಡ್ಬೇಕಾಗ್ತದ ಅವ್ರು. ಹೌದಿಲ್ಲ, ನೀ ಲೆಕ್ಕ ಹಾಕಿ. ಈಗ ಒಬ್ಬ ಕಸ ಹೊಡೆದಿರ್ತಾರಂತ, ಕಸ ಹೊಡೆರಿಗೆ ಎಷ್ಟು ಕೊಡ್ತೀವಿ? 400-300 ಕೊಡ್ತೀವಿ. ಒಂದ್ಸಲ ಭಾಂಡಿ ತೋದ್ರ 600 ಅಂತ ಸುಮ್ ಲೆಕ್ಕ ಹೇಳಿ. 2 ಭಾಂಡಿ ತೋದ್ರ 800-1,000 ಆಗ್ತದ. ಆಮೇಲೆ ಬಟ್ಟೆ ಒಗೆದ ಬೇರೆ ಬೇರೆ ಇರ್ತದೆ. ಅಡಿಗೆ ಮಾಡೋದ್ ಲೆಕ್ಕನೇ. ಈಗ ತಿಂಗಳಿಗೆ ಒಬ್ರು ಮನೆಗೆ ಒರ್ತಿ ಹಚ್ಚಿರ್ತಾರ ಅಂತ ಇಟ್ಕೊ, ಕಡಿಮ್ ಕಡಿಮ್ ಅದನ್ನು 3,000 ತಗೋತಾರೆ. ಕಡಿಮ್ ಅನ್ನ ಲೆಕ್ಕ ಒಂದ್ ಟೈಮ್ ಬಂದ್ ಮಾಡ್ತಾರೆ, ಮತ್ ಸಂಜೆಗೆ ಇವರೇ ಮಾಡ್ಬೇಕು. ನಾನು ಇವೆಲ್ಲ ಲೆಕ್ಕ ಹಾಕಿ ಅರ್ಧನೆ, ಈಗ ಒಂದ್ 3,000 ಅಡಿಗೆ ಕೊಡ್ತಾ ಇದ್ದು, ಭಾಂಡಿ ತೊಳೆಗೆ ಒಂದು 300 ಕೊಡ್ತೀವಿ, ಅರ್ಧ ಒಂದು 150 ಹಿಂಗ್ ಒಂದ್ ಲೆಕ್ಕ ಹಾಕಿದ್ರ ರಜಣ ತಿಂಗಳಿಗೆ ಮಿನಿಮಮ್ ಅಂದ್ರೆ 10,000 ಆಗ್ತದ ನೋಡಪ್ಪ. ಹೌದಲ್ಲ, ನೀ ಬಾಳ ಬಾಳ ಕಮ್ಮಿ ಹಿಡಿದ್ರೆ 10,000 ಆಗ್ತದ. ಅಂತಂದ್ರೆ 10,000 ಸಂಸಾರಕ್ಕೆ ಉಳಿತ ಅಂದ್ರೆ ನಾ ಹೇಳದನು ಇಲ್ಲ, ಹೆಣ್ಮಗಳು ಅಡಿಗೆ ಮಾಡ್ಬೇಕು ಅಡಿಗೆ ಮಾಡಬೇಡದೇನ್ರಿ ಅಂತ ಹಾಂಗ ಮಾತಾಡೋದಲ್ಲ. ಹೌದೌದು. ಅಂದ್ರ ಆಕೆಯನ್ನು ಮನಸ್ಸಿಲಿಂದ ಏನು ಮಾಡ್ತಾಳ, ಖುಷಿಲಿಂದ ಮಾಡ್ತಾಳೆ, ಖುಷಿಲಿಂದ ಮಾಡ್ತಾಳಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಬೇಕು. ಅಂದ್ರೆ ರೊಕ್ಕ ಕೊಟ್ಟರೆ ಬೆಲೆ ಕಟ್ಟದಂತಲ್ಲ, ನಾವೊಂದು ಲೆಕ್ಕಕ್ಕೆ ನೀವು ಹೇಳಿದ್ರೆ. ಆದ್ರೆ ಆಕೆಗೆ ಮನಸ್ಸಿಗೆ ತ್ರಾಸ ಆಗ್ಲಾರ್ದಂಗೆ ಆಕೆಗೊಂದು ಖುಷಿ, ಯಾವ್ದೋ ಒಂದು ಸಂದರ್ಭದಾಗ ಖುಷಿ ಪಡಿಸ್ಬೇಕು. ಅಂದ್ರೆ ಹೆಸರು ಬಂದಾಗ ಮನಿ ಮಹಾಲಕ್ಷ್ಮಿ ಅಂತ ಹೇಳುದು. ಹೌದೌದು. ಉಳಿದ ಟೈಮ್ಗೆ ನಮ್ಮ ಹೋಮ್ ಮಿನಿಸ್ಟರ್ ರೀ ಅಂತ ಮಾತಾಡೋದು, ಯಾರನ್ನ ಕೇಳಿದ ಕೂಡಲೇ ಏನ್ ಬಾರಿ ಅಂಜೋರ್ಸಿಸ್ತ ಏನ್ ಮತ್ ಅಲ್ಲಿ ಏನು ಅಂಜಂಗಿಲ್ಲ, ಮತ್ತ ಏನು ಇರಂಗಿಲ್ಲ, ಸುಳ್ಳೆ ಮಂದಿ ಮುಂದೆ ಹೇಳ್ಕೊಳ್ಳಿಕ್ಕೆ ನಮ್ ಹೋಮ್ ಮಿನಿಸ್ಟರ್ ಬಲ್ಲಿ ನಡಂಗಿಲ್ರಿ, ಸ್ಟ್ರಾಂಗ್ ಇರ್ರಿ ಅಂತ. ಹಂಗಿರ್ತ ನೋಡಪ್ಪ. ಆದ್ರೆ ನಾನು ಈ ವಿಚಾರ ಬಂದಾಗ ಖರೇನೆ ನಾವೆಲ್ಲರೂ ಏನಂತಂದ್ರೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕು. ಮನಿ ಹೆಣ್ಮಗಳು ಇಲ್ಲಂದ್ರೆ ನಡೆದಿಲ್ಲ, ಇದಂತೂ ಒಪ್ಕೊಳ್ಳುವಂತದ್ದ. ಹೌದೌದು. 2 ಉರಿ ಹೋಗಿರ್ಲಿ, ಹೋಟೆಲ್ ಊಟ ಮಾಡ್ತೀವಿ, 3 ದಿವಸ ಯಾವಾಗ ಮನಿ ಊಟ ಮಾಡ್ಲಿ ಅಂತ ಅನಿಸ್ತದ. ಅನಿಸ್ತದ, ಮನಿ ವಾತಾವರಣ ಬೇರೆ ಆಗ್ಬಿಟ್ಟಿರ್ತದ. ಅಲ್ಲಿ ಶೋಭಕ್ಕ, ನಾನು ಅದನ್ನು ಹೋಟೆಲ್ ನೊಳಗ ಒಂದ್ ನೀ ಥಾಲಿ ತಗೊಂಡಿ ಅಂದ್ರೆ 3-4 ಪಲ್ಯ 2-3 ಚಟ್ನಿ ಎಲ್ಲಾ ಕೊಟ್ಟಿರ್ತಾರ, ಯಾಕೆ ಅದು ತಿಂಗಳಗಟ್ಟಲೆ ನಮ್ಗೆ ನಡೆಯದಿಲ್ಲ, ಯಾಕೆ ಬೇಸರ ಬರ್ತದ? ಮನ್ಯಾಗ ಒಂದೇ ಪಲ್ಯ ಮಾಡಿರ್ತಾರೆ, ತಿಳ್ಕೊ, ದಿವಸ ಮನೆ 4 ಪಲ್ಯ 4 ಚಟ್ನಿ ಏನು ಮಾಡೋದಿಲ್ಲ, 2 ಸಾಂಬಾರು ಯಾವ್ದು ಮಾಡಂಗಿಲ್ಲ, ಒಂದ್ ಪಲ್ಯ ಒಂದ್ ಸಾಂಬಾರ್ ಮಾಡ್ಲಿ ಅಥವಾ 2 ಪಲ್ಯ ಮಾಡ್ಲಿ ಒಂದ್ ಚಟ್ನಿ ಮಾಡಿರ್ತಾರೆ. ಆದ್ರೆ ಇದು ವರ್ಷಗಟ್ಟಲೆ ಅಲ್ಲ, ನಮ್ಮ ಜೀವನ ಪರ್ಯಂತ ಊಟ ಮಾಡಿದ್ರು ಅದು ಬೇಸರ ಆಗೋದಿಲ್ಲ, ಅದೇ ಬೇಸರ ಆಗುತ್ತೆ. ಅಲ್ಲಿ ಪ್ರೀತಿ ಇರಂಗಿಲ್ಲಪ್ಪ, ರೊಕ್ಕಕ್ಕಾಗಿ ಮಾಡಿರ್ತಾರ ಅವರು, ಇಲ್ಲಿ ಮನೆಗ ಪ್ರೀತಿ ತುಂಬಿ ಮಾಡಿರ್ತದೆ. ಇದು ಬಹಳ ಮುಖ್ಯ. ಒಂದು ಅಡಿಗೆಯೊಳಗ ಒಂದು ಮಾಡುವಂತ ಟೈಮ್ನೊಳಗ ಒಂದು ಗೃಹಿಣಿ ಹೋಮ್ ಮೇಕರ್ ಏನ್ ಪ್ರೀತಿ ಆಗಿರ್ತಲ್ಲ, ನನ್ನ ಗಂಡಗೆ ಬೇಕು, ನನ್ನ ಮಗನಿಗೆ ಬೇಕು, ನನ್ನ ಮಗಳಿಗೆ ಬೇಕು, ಅವ್ರ ಸಲ ನಾ ಮಾಡ್ಲಿತೀನಿ, ಇದು ಚಲೋ ಆಗಿದ್ಲು, ಮತ್ತೆ ಇನ್ನೊಂದು ಕೈಯಾಗಿ ಸ್ವಲ್ಪ ಹಾಕಿ ರುಚಿ ನೋಡ್ತಾರೆ. ಹೌದೌದು. ಉಪ್ಪು ಕಡಿಮೆ ಆಗಿದನು, ಖಾರ ಹೆಚ್ಚಾಗಿದನು, ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಅದಕ್ಕೆ ಸರಿ ಮಾಡಬೇಕು ಅನ್ನೋದಿರ್ತಲ್ಲ, ಈ ಒಂದು ಭಾವನೆ ಇರ್ತ ನೋಡು ಹೆಣ್ಮಗಳು, ಆ ಭಾವನೆಗಳ ಜೊತೆಗೆ ನಾವು ಬದುಕಲಿ ಕಲಿಬೇಕು. ಅಂತಂದ್ರ ಮನಿ ಏನಾಗುತ್ತೆ, ಸುಖ ಸಂಸಾರ ಆಗ್ತಂತ ನಾನು ವಿಚಾರ ಏನಾರು ಏನರ ಬಿಡು. ನಾ ಏನಾದ್ರು ಬಿಡು, ನಾನು ಒಬ್ಬ ಹೆಣ್ಮಗಳ ಇದ್ದೀನಿ, ಬ್ಯಾರೆಯವ್ರ ಅನ್ಬೇಕಪ್ಪ ಈ ಮಾತು ಕೇಳಿ. ಹೌದಿಲ್ಲ, ಈಗ ನಮ್ಮ ಮಾತುಗಳೇನ್ ಕೇಳಲಿಕ್ಕತ್ತಾರಲ್ಲ, ಅವ್ರು ವಿಚಾರ ಮಾಡ್ಬೇಕು. ನಾವು ನಮ್ಮ ಮನೆಯೊಳಗೆ ನಮ್ಮ ಹೆಣ್ಮಗಳಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ, ಎಷ್ಟು ಅಕ್ಕಿನ ಬಗ್ಗೆ ಕಾಳಜಿ ತಗೋತೀವಿ, ಎಷ್ಟು ಅಕ್ಕಿ ಸುಖದಿಂದ ಇಟ್ಟೀವಿ, ಹೌದಿಲ್ಲ, ಅವನ್ನೆಲ್ಲ ಅವ್ರು ವಿಚಾರ ಮಾಡ್ಬೇಕಪ್ಪ. ಆಮೇಲೆ ಇನ್ನೊಂದು ಶಬಕ ಏನು, ಈಗ ನನಗೊಂದು ತಲೆ ನೋಯ್ಲಿ ಅಂತ ಇಟ್ಕೊ, ಸ್ವಲ್ಪ ಆರಾಮಿಲ್ಲ ಅಂತ ಇಟ್ಕೊ, ಎಷ್ಟು ಕಾಳಜಿ ಮಾಡುದು? ಇಲ್ಲ, ನೀವು ಪಲಂಗ ಮೇಲೆ ಇಳಿಬೇಡ, ನಿಮ್ಗೆ ಹುಡುಗಿ ಬೇಕಾ, ಚಾ ಬೇಕಾ, ಕಾಫಿ ಬೇಕಾ, ಊಟ ಅಲ್ಲೇ, ಅದೇ ಹೌದು, ಹಾಸಿಗೆ ಮೇಲೆ ಬರ್ತದೆ. ಅದೇ ಹೆಣ್ಮಗಳಿಗೆ ಜ್ವರ ಬಂದು ನಡಗ್ಲಿದ್ರು ಸಹಿತ ಆಕಿ ಮನೆ ಕೆಲಸ ಎಂದು ನಿಂದ್ರಿಸೋದಿಲ್ಲ, ಯಾಕಂದ್ರೆ ಅಕ್ಕಿ ಮಲಗದ್ರು ನಿಂದ್ರಿದ್ರು ಅಂದ್ರೆ ಎಲ್ಲರೂ ಉಪವಾಸ ಬೀಳ್ತಾರ ಅಂತ ತಿಳ್ಕೊಂಡು ಹಂಗ ಮಾಡ್ತಿರ್ತಾಳ. ಆದ್ರ ನಾವ್ ಎಷ್ಟು ಮಂದಿ ನಿನಗೆ ಉರಿ ಬಂದದ ಅಲ್ಲ ಗೊತ್ತೇ ಆಗಂಗಿಲ್ಲ ಅಂದೇ, ಆಕಿಗೆ ಆರಾಮಿಲ್ಲ ಅಂತ ಹೇಳಿದ್ರು ಸಹಿತ ಗೊತ್ತಾಗಂಗಿಲ್ಲ, ಏನೋ ಸ್ವಲ್ಪ ಆರಾಮ್ ಇರ್ಲಿಕ್ಕಿಲ್ಲ ಬಿಡು, ಗೋಲಿ ತಗೊಂಡ್ಬಿಟ್ಟಾಳೆ ಕಡಿಮೆ ಆಗ್ಯದ ಅಂತ ಅನ್ಕೊಂಡ್ ಗೋಲಿ ತಗೊಂಡ್ ಏನಂತ ಕೇಳ್ತಾರ. ಆದ್ರ ಗೋಲಿ ತರ್ಲೇನು ಡಾಕ್ಟರ್ ಬಲ್ ಹೋಗೋಣೇನು ಅಂದ್ರೆ ಎಲ್ಲರೂ ಅಂತಲ್ಲ, ಅದೇ ಕೆಲವರು ಮಾಡ್ತಾರ ಅದು ಹೌದಂತೂ ಹಂಗೆ ನಾ ಹೇಳಿದ್ನಲ್ಲ ಹಂಗೆ ಇರ್ತಾರಪ್ಪ. ಹೌದಲ್ಲ ಅಂತಂದ್ರ ನಮ್ಮ ಸಂಸಾರದ ಬಗ್ಗೆ ಅಷ್ಟೆಲ್ಲ ಒಂದ್ ಹೆಣ್ಮಗಳು ವಿಚಾರ ಮಾಡೋ ಟೈಮ್ನೊಳಗ ನಾವು ವಿಚಾರ ಮಾಡಿ ಅಕಿನೂ ಒಂದು ಜೀವಿ, ಅಕಿನೂ ಸ್ವಲ್ಪ ಏನಂದ್ರ ನನ್ ಸಲ ಒಂದು ಒಳ್ಳೆ ಎರಡು ಮಾತಾಡ್ಲಿ ಅನ್ನೋದೇ ಬಯಸ್ತಾರ ಅಂತ ಉಳಿದಿದ್ದೇನೆ. ಹೌದು ಅವ್ರ ಕಡೆಯಿಂದ ಅಡಿಗೆ ಮಾಡಿಸ್ಬೇಕು, ಅವ್ರ ಕಡೆಯಿಂದ ತಿಂಡಿ ಮಾಡಿಸ್ಬೇಕು ಅಂತಾವ್ ಯಾವ್ದೋ ಬೇಕಾಗಂಗಿಲ್ಲ ಅಕಿ. ಒಂದು ಒಳ್ಳೆ ಮಾತು, ಆದ್ರೆ ನೀ ಅಗಳ ಹೇಳದಲ್ಲ ಇನ್ನೊಂದು ಮಾತು ನನಗೆ ಬಂತವ ಏನಂತಂದ್ರ ಮನೆಯೊಳಗೆ ಏನ್ ಕೆಲಸ ಇರ್ತದೆ ನೋಡು. ಹೌದು ಅಕಿ, ಗೃಹಿಣಿ ಇರ್ಲಿ ನೌಕರಿ ಮಾಡಕ್ ಇರ್ಲಿ ಯಾರೇ ಇರ್ಲಿ ನಾವು ಲೇಬರ್ ಅನ್ನ ಶೇರ್ ಮಾಡ್ಕೊಳ್ಬೇಕು, ಕೆಲಸವನ್ನ ಶೇರ್ ಮಾಡ್ಕೊಳ್ಬೇಕು ಮುಖ್ಯ. ಇದು ಬಹಳ ಮಂದಿ ಮಾಡಂಗಿಲ್ಲ ರಾಜಣ್ಣ. ಮಾಡ್ಬೇಕು. ಈಗ ಪಲ್ಯ ಹಚ್ಚದಿರ್ತದ, ನಾ ಪಲ್ಯ ಹಚ್ತೀನಿ ನೀ ಕಸ ಹೊಡಿ, ನೀ ಕಸ ಹೊಡಿತೀನಿ ನಾ ಪಲ್ಯ ಹಚ್ತೀನಿ. ಇಂಥವನ್ನ ಮನ್ಯಾಗ ಸಣ್ಣ ಪುಟ್ಟ ಸೋಫಾ ಇರ್ತಾವ, ಸ್ವಚ್ಛ ಮಾಡೋದಿರ್ತಾವ, ಇಲ್ಲ ನಾ ಇದು ಮಾಡ್ತೀನಿ. ಯು ಟಿವಿಗಳು ವರ್ಷವಿರ್ತಾವ, ಫರ್ನಿಚರ್ಸ್ ಇರ್ತಾವ ವರ್ಷದಿರ್ತದ, ಬಾಗ್ಲಗಳು ಕಿಟಕಿಗಳು ಅವನ್ನೆಲ್ಲ ವರ್ಷಗೊಳ್ಬೇಕು, ಅವಂತೂ ಸರಳವಾಗಿ ಮಾಡಬಹುದು. ಹೌದಿಲ್ಲ ಸ್ವಲ್ಪ. ಆಮೇಲೆ ಏನಂದ್ರ ನೀರ್ ತುಂಬದಿರ್ತಲ್ಪ ಮನೆಗ, ಬೋರ್ವೆಲ್ ಇರ್ತದ ಎಲ್ಲ ಇರ್ತದೆ, ತುಂಬಬೇಕಾಗ್ತದೆ, ಒಂದ್ ಎರಡ ಕೊಡನ ಬೇಕಲಿ ಏನೇ ಬರಲಿ ಅದೊಂದಷ್ಟು ತುಂಬಿಡೋದು. ಇಂಥವ್ ಸಣ್ಣ ಪುಟ್ಟ ಒಂದ್ ಕೆಲಸಗಳನ್ನ ನಾವು ಶೇರ್ ಮಾಡಿದೀವಿ ಅಂತಂದ್ರೆ ಅಕಿಗೆ ಸ್ವಲ್ಪ ರಿಲೀಫ್ ಸಿಗ್ತದ, ಅದರಿಂದ ಅಕಿಗೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಇಷ್ಟು ಹುಮ್ಮಸ್ ಬರ್ತಲ್ಲ. ಜೊತೆಗೆ ನನ್ನ ಗಂಡ ನನ್ನ ಮಕ್ಕಳು ನನಗೆ ಎಷ್ಟು ಸಹಾಯ ಮಾಡ್ತಾರ ಅಂತ ಅಕಿ ಊರ್ದು ಹೇಳ್ಕೊಂಡು ತಿರುಗಿಡ್ತಾಳ. ಆಮೇಲೆ ಹೆಚ್ಚಿನ ಕೆಲಸಗಳು ಮಾಡ್ತಾಳಿನ. ಹೌದಲ್ಲ. ಹೌದೌದು ಅಂತಂದ್ರೆ ಶಿವಕ್ಕ ನಾ ಏನೋ ನಿನ್ ಜೊತೆ ಮಾತಾಡ್ಲಿಕ್ಕೆ ಬಂದ, ಏನಾಯ್ತು ನೋಡುವ. ಕರೀನಿ ನನಗೆ ಹೊತ್ತು ಹೋಗ್ಲಾರ್ದಾಗಿತ್ತ, ನೀ ಬಂದಿದ್ದಿ ಚಲೋ ಆಯ್ತು ನೋಡು, ಮಾತಾಡ್ಕೊತ ಕೂತ್ಕೊಂಡ್ವಿ. ಯಾಕೋ ನಂಗೆ ಸ್ವಲ್ಪ ತಲೆ ನೋಯ್ದಂಗೆ ಅಲ್ಲಿತ್ತದ. ಹೌದಾ? ಸ್ವಲ್ಪ ಅಲ್ಲ ಹಾಕಿದ್ದು ಚಾ ಮಾಡಿದ್ರೆ ಚಲೋ ಹಾಕಿ ಬಿಡುತ್ತೆ, ಅಲ್ಲ ಹಾಕಿ ಮಾಡ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಅದಕ್ಕಿಂತ ಮೊದ್ಲು ಒಂದ್ ಸ್ವಲ್ಪ ತಿಂಡಿ ಮಾಡಿದ್ದೆ. ತಿಂತೀಯನೆ? ಕುಡು ಮತ್ತೆ ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರೆ ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಾಗವ್ವ ಮಲ್ಲಪ್ಪ ಕಾಂಬಳೆ ಹಾಗೂ ಸಂಗಡಿಗರಿಂದ ಚೌಡಕಿ ಪದ. ಮಾಡ ಅಮ ಎಲ್ಲರೂ ಕೂಡಿ